ಈಗ ನಿಮ್ಮ ಅನುಭವದಲ್ಲಿ ನೀವು ಇಷ್ಟೆಲ್ಲ ಹೇಳಿದ್ರು ಸಹ ನಾವು ಕ್ಷೇತ್ರಕ್ಕೆ ಹೋಗಿ ನೋಡಿದಾಗ ಸಾಕಷ್ಟು ಜನ ರೈತರು ಮಾಗಿ ಉಳ್ಮೆ ಬಗ್ಗೆ ಅಷ್ಟು ಒಲವು ತೋರಿಸಿರಲ್ಲ. ಹೇಳಿ, ನಿಮ್ಮ ಅನುಭವದಲ್ಲಿ 100 ಜನರಲ್ಲಿ ಎಷ್ಟು ಜನ ಇದನ್ನು ಮಾಗಿ ಉಳ್ಮೆಯನ್ನು ಕ್ರಮಬದ್ಧವಾಗಿ ಮಾಡ್ತಾರೆ, ಯಾವ ಕ್ರಮದಲ್ಲಿ ಮಾಡಬೇಕು? ನೀವು ಹೇಳಿದ್ರಿ ಮರದ ನೇಗಿಲು ಅಥವಾ ಕಬ್ಬಿಣದ ನೇಗಿಲು ಉತ್ತಮ ಅಂತ. ಯಂತ್ರೋಪಕರಣಗಳ ಬಳಕೆ ಮಾಡಿದರೂ ಸಹ ಒಂದು ಸಾರಿ ಮರದ ನೇಗಿಲು ಅಥವಾ ಕಬ್ಬಿಣದ ನೇಗಿಲಲ್ಲಿ ಮಾಡೋದ್ರಿಂದ ಅನುಕೂಲ ಜಾಸ್ತಿ ಅಂತ ಹೇಳಿದ್ರಿ. ಹೇಳಿ, ನಿಮ್ಮ ಅನುಭವದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನೀವು ನೋಡಿದ ಅಂದರೆ, ಇವತ್ತಿನ ಒಂದು ಪೀಳಿಗೆಯಲ್ಲಿ ರೈತ ಬಂದವರು ಅತಿಯಾಗಿ ಮಾಗಿ ಉಳುಮೆನ ಮಾಡಿಯನ್ನು ಕಮ್ಮಿ ಮಾಡಿದ್ದಾರೆ. ಕೆಲವಷ್ಟೇ ಜನ ಅನುಭವ ಇರೋರು ಗೊತ್ತಿರೋರು ಏನು ಬೆಳೆಗಳು ಕಟಾವಾಯ್ತವೆ, ಕಟಾವಾಗಿದ್ದಾಗ ಮುಂಗಾರು ಪ್ರಾರಂಭವಾದ ಮುಂದಾಗಿ ಏನು ತೇವಾಂಶ ಇರ್ತದೆ, ಆ ತೇವಾಂಶದಲ್ಲಿ ಮಾಗಿ ಉಳುಮೆ ಮಾಡುವಂಥ ಜನರು ಇದ್ದಾರೆ. ಕೆಲವೇ ಜನ ಮಾತ್ರ ಇದ್ದಾರೆ. ಈಗ 100 to 25% ಮಾಗಿ ಉಳುಮೆ ಮಾಡುವಂಥ ಜನರು, ಗೊತ್ತಿರುವಂಥ ಜನರು ಮಾಡ್ತಾವ್ರೆ. ಅದೇ ಇನ್ನು 75% ಜನ ಗೊತ್ತಿದ್ದೋ ಅಥವಾ ಸೋಮಾರಿತನನೋ ಇದೆ, ಹಿಂಗೆ ಕ್ರಮವಾಗಿ ಏನು ರೈತರ ಅಲಸ್ಯದಿಂದ ಕಮ್ಮಿ ಮಾಡ್ತಾ ಬಂದಿದ್ದಾರೆ. ಈ ಮಾಗಿ ಉಳುಮೆನ ಏನು ಮಾಡಬೇಕು ಅಂದರೆ, ಏನು ನಾವು ಬೆಳೆ ಕಟಾವು ಮಾಡ್ತೀವಿ, ಉಳಿದಂತಹ ತ್ಯಾಜ್ಯ ವಸ್ತುಗಳನ್ನು ಒಳಗಡೆ ಸೇರಿಸೋಕ್ಕೆ ನಾವು ತೇವಾಂಶ ಏನು ಮುಂಗಾರು ಮತ್ತು ಹಿಂಗಾರು ಮಧ್ಯದಲ್ಲಿ ಕಟಾವು ಇರೋಂತಹ ತೇವಾಂಶ ಇದ್ದಂತಹ ಕಾಲದಲ್ಲಿ ಆ ಏನು ತ್ಯಾಜ್ಯ 3-4 inches ಕಟ್ ಮಾಡಿರ್ತೀವಿ, ಅವಾಗ ಮಾಡಿದಾಗ ಉತ್ತಮವಾದ ಅಂಥ ಒಂದು ಮಣ್ಣಿನ ರಚನೆ ವೃದ್ಧಿ ಆಗ್ತದೆ. ಪ್ರತಿಯೊಬ್ಬ ರೈತರು ಆ ಒಂದು ಮಾಡಬೇಕು. ಪ್ರತಿ ಮುಂಗಾರು ಅಥವಾ ಕೆಂಪು ಮಣ್ಣಲ್ಲಿ ಹೇಳ್ದಂಗೆ ಹಾಗೆ ಹೇಳಿದಾಗೆ ಪ್ರತಿ ಸಲ ಮಾಡಿದ್ರೂ ಒಳ್ಳೆಯದು ಅಥವಾ ವರ್ಷಕ್ಕೊಂದು ಸಾರಿ ಮಾಡಿದ್ರೂ ನಡೀತದೆ. ಕಪ್ಪು ಮಣ್ಣಿನಲ್ಲಿ 2-3 ವರ್ಷಕ್ಕೊಮ್ಮೆ ಮಾಡಿದ್ರೂ ಸಹ ಒಂದು ಮಾಗಿ ಉಳುಮೆ ಉತ್ತಮವಾಗಿರ್ತದೆ, ಒಳ್ಳೆಯ ಪರಿಣಾಮವನ್ನು ನಿರೀಕ್ಷೆ ಮಾಡಬಹುದು. ಹಾಗೆ ಮಣ್ಣಿನ ಒಂದು ರಚನೆಯು ಉತ್ತಮವಾಗುತ್ತದೆ. ಈಗ ಟ್ರ್ಯಾಕ್ಟರ್ಗಳನ್ನು ಬಳಸಿ ಆ ಥರ ಒಂದು ಯಂತ್ರೋಪಕರಣಗಳನ್ನು ಬಳಸಿ ಮಾಡಿದ ಮೇಲೂ ಕಬ್ಬಿಣದ ನೇಗಿಲು ಮತ್ತು ಮರದ ನೇಗಿಲಲ್ಲಿ ಮಾಡಿ ಅಂತ ಹೇಳ್ತಿರಲ್ಲ, ಅದರ ಉದ್ದೇಶ ಏನು ಅಂದರೆ, ಟ್ರ್ಯಾಕ್ಟ್ರು ಮತ್ತು ಯಾಂತ್ರೀಕರಣದ ಟ್ರ್ಯಾಕ್ಟರ್ನಲ್ಲಿ ಡಿಸ್ಕ್ ಆಗಲಿ ಅಥವಾ 9 ಅಗಲು 9 ಹಲ್ಲಿಂದು 5 ಅಲ್ಲಿ ನೇಗಿಲಲ್ಲಿ ಆಳವಾಗಿ ಉಳುಮೆ ಮಾಡಿರ್ತಾರೆ. ಅದೇನಾಗಿರ್ತದೆ ಅಂದರೆ, ಟ್ರ್ಯಾಕ್ಟ್ರು ಓಡಾಡಿ ಗಟ್ಟಿಯಾಗಿರ್ತದೆ ಪದರ. ಆ ಪದರ ಏನಾಗ್ತದೆ, ಮಳೆ ಬಿದ್ದಾಗ ಆ ಪದರ ಓಪನ್ ಆಗಿರಲ್ಲ. ಅದರಿಂದ ಏನು ಮಾಡ್ತದೆ, ಒಂದು ಸ್ವಲ್ಪ ಗಟ್ಟಿದರೆ ಆ ಮಳೆ ಬಿದ್ದ ತಕ್ಷಣ ಹಿಂದೆಲ್ಲಿ ಇನ್ನೊಂದು ಮಳೆ ಬೀಳೋ ಆ ಮಧ್ಯದಲ್ಲಿ ನಮ್ಮ ಕಬ್ಬುಣ್ಣೆಗಳು ಅಥವಾ ಮರದಲ್ಲಿ ಉಳುಮೆ ಮಾಡಿದಾಗ ಭೂಮಿ ಟೊಳ್ಳಾಗಿ ಅಥವಾ ನೀರು ಮಳೆ ಬಿದ್ದ ತಕ್ಷಣ ನೀರು ಹಿಂಗಿ ಭೂಮಿ ತಾಯಿಯ ಗರ್ಭಕ್ಕೆ ಸೇರ್ಕೊಳ್ಳೋಕ್ಕೆ ಅನುಕೂಲ ಆಯ್ತದೆ. ಆ ಥರ ರೈತರು ಮಾಡಿದ್ರೆ ಒಂದು ಉತ್ತಮ ಕೆಲಸ ಮಾಡ್ಬೋದು. ಅಂದರೆ ಯಾವುದೇ ಬೆಳೆ ಬೆಳೆಯದೇ ಆಗಲಿ ಮಾಗಿ ಉಳುಮೆ ಕಡ್ಡಾಯ ಸರ್. ನೀವು ಭತ್ತಾರೂ ಹಾಕಿ, ಆ ಭತ್ತಕ್ಕೆ ಬೆಳೆಗಳಾದ್ರೂ ಹಾಕಿ, ಎಲ್ಲ ಬೆಳೆಗೂ ಮಾಡಿದಾರು ಹಾಕಿ. ಒಂದು ಬೆಳೆ ಕಟಾವಾಗ್ತದೆ, ಅದು ಯಾವುದೇ ಬೆಳೆ ಆಗಿರ್ಬೋದು, ದ್ವಿದಳದಾಗಿರ್ಬೋದು, ಏಕದಳ ಧಾನ್ಯ ಆಗಿರ್ಬೋದು, ಯಾವುದೇ ಬೆಳೆ ಆಗಿರಲಿ, ಬೆಳೆ ಕಟಾವಾದ ತಕ್ಷಣ ಮಾಗಿ ಉಳುಮೆ ಮಾಡಿ ತೇವಾಂಶ ಇರುವಾಗ ಮಾಗಿ ಉಳುಮೆ ಮಾಡಿದ್ದೆ ಆದರೆ ಉತ್ತಮ ನಿರೀಕ್ಷೆಯನ್ನು ನಾವು ನಿರೀಕ್ಷಿಸ್ಬೋದು. ಇನ್ನು ಗೊಬ್ಬರದ ಪ್ರಮಾಣದಲ್ಲಿ ಉಳಿತಾಯ ಮಾಡ್ಬೋದು ಅಂತ ನೀವು ಹೇಳಿದ್ರಿ, ಅದು ಹೇಗೆ ಸಾಧ್ಯ ಆಗುತ್ತೆ? ಈಗ ರಾಸಾಯನಿಕ ಗೊಬ್ಬರಗಳ ಬಳಸಿದಾಗ ಭೂಮಿ ಬುರಡಾಯ್ತದೆ, ಫಲವತ್ತತೆ ಕಮ್ಮಿ ಆಯ್ತದೆ. ಅದರಿಂದ ಈಗೇನು ನಾವು ಎರೆಹುಳು ಗೊಬ್ಬರ ಬಂದಿದೆ, ಸಾವಯವ ಗೊಬ್ಬರ ಬಂದಿದೆ, ಮತ್ತು ಹಸಿರೆಲೆ ಗೊಬ್ಬರ ಬಂದಿದೆ, ಅವೆಲ್ಲ ಭೂಮಿಗೆ ಸೇರಿಸಿದಾಗ ರಾಸಾಯನಿಕ ಗೊಬ್ಬರ ಬಳಸೋದನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಮಾಡ್ಬೋದು. ಇವನು ನಾವೇನು ಯಾವಾಗ ನಾವು ಸಾವಯವ ಗೊಬ್ಬರ ಇವು ನಮ್ಗೆ ಜಾಸ್ತಿ ಆಯ್ತದೋ ಭೂಮಿಯ ರಚನೆ ಚೆನ್ನಾಗಾಯ್ತದೆ, ಆರ್ಥಿಕ ಮಟ್ಟದಲ್ಲಿ ಸುಧಾರಿಸ್ಕೋಬಹುದು. ಆಮೇಲೆ ಇನ್ನೊಂದೇನು ಅಂದರೆ, ಈಗ ಕೀಟನಾಶಕಗಳು, ರೋಗನಾಶಕಗಳು, ಕಳೆನಾಶಕ ವಿಪರೀತ ನಾವು ರೈತರು ಬಳಸ್ತಾ ಇದ್ದೀವಿ, ಭೂಮಿಯ ಫಲವತ್ತತೆ ಕಮ್ಮಿ ಆಯ್ತದೆ. ಅದರಿಂದ ನಾವು ಮಾಗಿ ಉಳುಮೆ ಮಾಡಿದಾಗಿಂದ ಅವೆಲ್ಲ ಯಾಕೆ ಭೂಮಿಗೆ ಎಕ್ಸ್ಪೋಸ್ ಆಗಿ ಬಿಸಿಲಿಗೆ ತಾಪಕ್ಕೆ ಸತ್ತು ಅಥವಾ ಉಳುಮೆ ಮಾಡಿದಾಗ ಹಕ್ಕಿ ಪಕ್ಷಿಗಳು ತಿಂದು ಇನ್ನೇನು ಅವಶೇಷಗಳು ಉಳಿದಿರ್ತವೆ ಇಷ್ಟು ಅಷ್ಟು ಉಳಿದಾಗ ಅದು ನೆಕ್ಸ್ಟು ನಾವು ಉಳುಮೆ ಮಾಡಿದಾಗ ನಾಶವಾಗ್ತದೆ. ಕಳೆ ಬೀಜಗಳು ನಾಶ ಹೊಂದುತ್ತೆ ಅಂತ ನೀವು ಹೇಳೋದು ಅಲ್ವಾ? ಕಳೆ ಬೀಜಗಳು ನಾಶ ಹೊಂದೋದ್ರಿಂದ ಕಳೆಯ ನಿಯಂತ್ರಣ ಸುಲಭ ಆಗುತ್ತೆ. ಮುಂದೆ ಮುಂಗ ಭೂಮಿ ಅದ ಮಾಡೋಕ್ಕೆ ಹೇಗೆ ನಾಶ ಆಗುತ್ತೆ ಕಳೆಯ ಬೀಜಗಳು? ಈಗ ಭೂಮಿ ನಾವು ಉಳುಮೆ ಮಾಡಿದಾಗ ಕೆಳಗಡೆ ಇದ್ದಂತಹ ಬೀಜಗಳು ಮೇಲುಗಡೆ ಬರ್ತವೆ, ಸೂರ್ಯನ ಶಾಖ ಮೇಲುಗಡೆ ಬಂದಾಗ ಸೂರ್ಯನ ಶಾಖಕ್ಕೆ ಒಣಗ್ತವೆ. ಕೆಲವು ಮೊಳಕೆ ಹೊಡೆದಾಗ ಮೊಳಕೆ ಏನು ಸೂರ್ಯನ ಶಾಖಕ್ಕೆ ಸ್ವಲ್ಪ ಮೊಳಕೆ ಮಾಡಿದಾಗ ಅದೇನು ಹೆಚ್ಚಾಗಿ ಬೆಳೆದಿರಲ್ದೇ ಇರೋದ್ರಿಂದ ಸ್ವಲ್ಪ ಮೊಳಕೆ ಹೊಡೆದಿರ್ತದೆ, ಆವಾಗ ಆ ಬಿಸಿಲಿನ ತಾಪಕ್ಕೆ ಅವೆಲ್ಲ ನಾಶವಾಗ್ತವೆ, ಮೊಳಕೆನೂ ಹೋಗ್ತದೆ, ಕಳೆ ನಿಯಂತ್ರಣ ಸುಲಭ ಆಗುತ್ತೆ. ಸುಲಭ ಆಗುತ್ತೆ, ಏಕೆಂದರೆ ನಾವು ಮಾಗಿ ಉಳುಮೆ ಮಾಡೋದ್ರಲ್ಲೇ ನಾವು ಒಂದು 75-80% ನಾವು ಈ ಕಳೆ ಬೀಜ ಮತ್ತು ಕೀಟ ಕೋಶಾವಸ್ಥೆ ಇವೆಲ್ಲ ನಾವು ಕಳೆದಿದ್ದೆ ಆದರೆ ಮುಂದಿನ ಬೆಳೆಗೆ ನಾವು ಏನು ಮುಂಗಾರು ಏನು ಬೆಳೆ ಶುರು ಮಾಡ್ತೀವಿ ಮುಂದಿನ ಬೆಳೆ, ಅವಾಗ ಇದರದ ಒಂದು ನಿರೀಕ್ಷಣೆ ಕಮ್ಮಿ ಇರ್ತದೆ. ಈಗ ಇಷ್ಟೆಲ್ಲ ಹೇಳಿದ್ರು, ನೀವು ಕ್ಷೇತ್ರಕ್ಕೆ ಹೋದಾಗ ರೈತರು ಅವರ ಅನುಸರಿಸ್ತಿರುವಂತಹ ವಿಧಾನಗಳು ನೀವೇ ಹೇಳಿದ್ರಿ, ಪರಂಪರೆಯಿಂದ ನಮ್ಮ ಹಿಂದಿನವರೆಲ್ಲ ಮಾಡ್ಕೊಂಡು ಬರ್ತಾ ಇದ್ರು, ಪ್ರತಿ ಬೆಳೆ ಕಟಾವ್ ಆದ್ಮೇಲೂ ಕಡ್ಡಾಯವಾಗಿ ಮಾಗಿ ಉಳುಮೆ ಮಾಡ್ತಾ ಇದ್ರು ಅಂತ. ಈ ಮಧ್ಯೆ ಆ ಪದ್ಧತಿ ಕೆಲವು ಕಡೆ ಕಡಿಮೆ ಆಗಿದೆ ಅಂತ. ಈಗ ರೇಡಿಯೋ ಕಾರ್ಯಕ್ರಮದಲ್ಲಿ ಗಂಗಾ ನರಸಿಂಹಯ್ಯ ಅವರು ಏನು ಹೇಳಿದ್ದಾರೆ ಆ ಬಗ್ಗೆ ನಮ್ಮ ಕೇಳುಗರು ಸಹ ವಿಚಾರ ಮಾಡ್ತಾ ಇರ್ತಾರೆ. ಹೇಳಿ, ನಿಮ್ಮ ಅನುಭವದಲ್ಲಿ ಎಲ್ಲಿ ಬದಲಾವಣೆಗಳಾಗಬೇಕು, ತಪ್ಪುಗಳು ಎಲ್ಲ ಆಗ್ತಾ ಇದೆ ಮಾಗಿ ಉಳುಮೆಗೆ ಸಂಬಂಧಪಟ್ಟ ಹಾಗೆ? ಈಗ ಮಾಗಿ ಉಳುಮೆಗೆ ಸಂಬಂಧಪಟ್ಟ ತಪ್ಪುಗಳು ಎಲ್ಲ ಆಗ್ತವೆ ಅಂದರೆ ರೈತರಿಗೆ ಕೆಲವು ಮಂದಟ್ಟಾಗಿಲ್ಲ. ಮಾಗಿ ಉಳುಮೆ ಮಾಡೋದ್ರಿಂದ ಏನು ಪ್ರಯೋಜನ? ಅಲ್ಲಿ ಏನು ಅವಶೇಷಗಳು ತ್ಯಾಜ್ಯ ವಸ್ತುಗಳು ಇದ್ದಾಗ ಭೂಮಿಯ ಸೇರಿ ಗೊಬ್ಬರವಾಗ್ತವೆ, ಉತ್ತಮ ಮಣ್ಣು ರಚನೆ ಆಯ್ತದಿಂದ ಕೆಲವರಿಗೆ ಗೊತ್ತಿಲ್ಲ. ಕೆಲವು ರೈತ ಬಂದವರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಈ ಏನು ಈ ನಾವು ಬಾನುಲಿ ಇದು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋದು ಅಥವಾ ಏನು ನಮ್ಮ ಯೂಟ್ಯೂಬು ಅಲ್ಲಿ ಇಲ್ಲಿ ಬೇರೆ ಕಡೆ ಎಲ್ಲ ಇನ್ಫಾರ್ಮೇಷನ್ನು ಸಿಕ್ಕೋದ್ರಿಂದ ಅದನ್ನ ತಿಳ್ಕೊಂಡು ಮಾಡಬೇಕು. ಅಥವಾ ನಮ್ಮ ಕೃಷಿ ಇಲಾಖೆಯವರು ಫೀಲ್ಡ್ಗೆ ಹೋದಾಗ ಅಥವಾ ಫೀಲ್ಡಲ್ಲಿ ಏನಂದ್ರೆ ಕ್ಷೇತ್ರೋತ್ಸವ ಮಾಡ್ತಾರೆ ಅಥವಾ ಒಂದು ಕೆಲವು ತರಬೇತಿಗಳು ಮಾಡಿದಾಗ ಆ ತರಬೇತಿನಲ್ಲಿ ರೈತರಿಗೆ ಒತ್ತು ಕೊಟ್ಟು ಈ ಥರ ಮಾಗಿ ಉಳುಮೆ ಮಾಡಿದ್ರೆ ಹಿಂಗಾಯ್ತು, ಈ ಥರ ಅನುಕೂಲ ಇದೆ ಅನಾನುಕೂಲ ಇದೆ ಅಂತ ಆ ಒಂದು ಪ್ರಚಾರಕ ಏನು ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖಾ ಅಧಿಕಾರಿಗಳು ಸಲಹೆ ಮತ್ತು ಸೂಚನೆ ನೀಡಿದ್ದೇ ಆದರೆ ರೈತರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸುವಂಥ ರೂಢಿನ ರೂಪಿಸ್ಕೋತಾರೆ. ಇನ್ನು ನೀರಿನ ಒಂದು ಬಳಕೆ ಬಗ್ಗೆ ನೀವು ಹೇಳಿದ್ರಿ, ಬಿದ್ದಂಥ ಮಳೆ ನೀರನ್ನು ಸಂಪೂರ್ಣವಾಗಿ ನಾವು ಬಳಸ್ಕೊಳ್ಬಹುದು ಅದು ಆ ಒಂದು ಭೂಮಿಯಲ್ಲೇ ಇಂಗೋದ್ರಿಂದ ಅಂತ, ಇದು ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅಂತ ನಿಮಗನ್ಸುತ್ತೆ? ಈಗ ಮಳೆ ಬಿದ್ದಾಗ ಯಾವುದೇ ರೈತ ಬಂದವರು ಮಾಗಿ ಉಳುಮೆ ಮಾಡಿದರೆ ಅಥವಾ ಇಳಿಜಾರಿಗೆ ಅಡ್ಡಲಾಗಿ ಅಥವಾ ಸಮಪಾತಾಳಿ ಅಡ್ಡಲಾಗಿ ಅಥವಾ ಉಳುಮೆ ಮಾಡಿದ್ಮೇಲೆ ಕೆಲವರು ಒಂದು ದೋಣಿ ಸಾಲು ತೆಗಿತಾರೆ. ಉಳುಮೆ ಮಾಡಿದಾಗ ಒಂದು ಅಡ್ಡ ದೋಣಿ ಸಾಲು ತೆಗೆದಾಗ ಬಿದ್ದಂತಹ ಮಳೆಯ ನೀರು ಅಂದರೆ ಎಷ್ಟು ಪ್ರಮಾಣದಲ್ಲಿ ಇಂಗ್ಬೇಕೋ ಅಷ್ಟು ಪ್ರಮಾಣದಲ್ಲಿ ಇಂಗಿ ಹೆಚ್ಚಾದ ನೀರು ಹೊರಗಡೆ ಓದೇ ಹೋಯ್ತದೆ. ಎಷ್ಟೇ ಮಳೆ ಬಿದ್ದರೂ ನಾವು ಭೂಮಿಯಲ್ಲಿ ಎಲ್ಲ ನೀರನ್ನು ನಾವು ಹಿಡಿದಿಟ್ಕೊಳ್ಳೋಕ್ಕೆ ಆಗೋದಿಲ್ಲ. ಅಂದರೆ ಏನಪ್ಪ ಅಂದರೆ ಆ ಬೆಳೆಗೆ ಬೇಕಾದಂತಹ ಎಷ್ಟು ಪ್ರಮಾಣದಲ್ಲಿ ಬೇಕಾಗದಂತಹ ಅಂದರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈಗ ಬೆಳೆ ಹಾಕಿರ್ತಾರೆ, ಈಗ ಅಕಸ್ಮಾತ್ ಮಳೆ ಬರೋದಿಲ್ಲ, ಅದು ಒಂದು ತಿಂಗಳು ಮಧ್ಯದಲ್ಲಿ ಗ್ಯಾಪ್ ಹೊಡಿತು, ಆವಾಗ ಏನಾದರೂ ಡ್ರೈ ಸ್ಪೆಲ್ ಇದ್ದಾಗ ಈ ಒಂದು ತೇವಾಂಶ ಮಾಗಿ ಉಳುಮೆ ಮಾಡಿ ನಾವಿವೆಲ್ಲ ಚಟುವಟಿಕೆಗಳನ್ನು ನಾವು ಮಾಡಿದ್ದೆ ಆದರೆ ಒಂದು ತಿಂಗಳು ಆ ಬೆಳೆ ಅದರ ಒಂದು ತೇವಾಂಶನ ಹಿಡಿದಿಟ್ಕೊಂಡು ಆ ಬೆಳೆಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ಸಪ್ಲೈ ಮಾಡ್ತದೆ. ಆ ಥರ ಮಾಡ್ಬೋದು. ಈ ಥರ ಅನುಕೂಲತೆಗಳಿದೆ ಇದೆ ಸರ್. ಇದರಲ್ಲಿ ನಿಮ್ಮ ಮಾತನ್ನು ನಮ್ಮ ರೈತ ಬಾಂಧವರು ಕೇಳ್ತಾ ಇರ್ತಾರೆ, ಅವ್ರ ಮನಸ್ಸಿನಲ್ಲೂ ಕೆಲವು ಪ್ರಶ್ನೆಗಳಿರ್ಬೋದು. ನಾನು ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ಗಂಗಾ ನರಸಿಂಹಯ್ಯ ಅವರಲ್ಲಿ, ಅವರ ಸಲಹೆಯನ್ನು ಪಡಿಬೇಕಾಗಿತ್ತು ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ ಮೂರು ಸಾರಿ ಹೇಳ್ಬಿಡಿ ಗಂಗಾ ನರಸಿಂಹಯ್ಯ ಅವರೇ. 9880694942 9880694942 9880694942 ಮಾಗಿ ಉಳುಮೆ ಬಗ್ಗೆ ಏನಾದ್ರು ಸಮಸ್ಯೆ ಅಥವಾ ಯಾವ ರೀತಿ ಅನುಸರಿಸ್ಬೇಕು ಅನ್ನೋ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ಈ ಒಂದು ನಂಬರ್ಗೆ ಕರೆ ಮಾಡಿದ್ರೆ ನಿಮಗೆ ಸಲಹೆ ಸೂಚನೆಗಳನ್ನು ನಾವು ನೀಡಲು ಸಿದ್ಧರಾಗಿರ್ತೀವಿ. ಇನ್ನು ಗಂಗಾ ನರಸಿಂಹಯ್ಯ ಅವರೇ, ನೀವು ಹೇಳಿದ್ರಿ ಆ ಬೆಳೆ ತ್ಯಾಜ್ಯಗಳನ್ನು ಮಣ್ಣಿಗೆ ಸೇರಿಸುವಂಥದ್ದು ಅಥವಾ ಈ ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ, ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಇವುಗಳಲ್ಲಿ ಅದನ್ನು ಯಾವುದಾದ್ರೂ ಒಂದನ್ನು ಸೇರಿಸೋದಾದರೆ ಅಥವಾ ಎಲ್ಲವನ್ನೂ ಸಹ ಸೇರಿಸೋದಾದರೆ ಯಾವ ಹಂತದಲ್ಲಿ ಸೇರಿಸಬೇಕು? ಈಗ ಉಳುಮೆ ಮಾಡಾಗಿದೆ, ಉಳುಮೆ ಮಾಡಿದಾಗ ಅದಲ್ಲಿ ತ್ಯಾಜ್ಯ ವಸ್ತುಗಳು ಸೇರ್ಕೊಂಡ್ಬಿಟ್ಟಿರ್ತದ ಸರ್? ಎರೆಹುಳು ಗೊಬ್ಬರ ಈ ಮತ್ತೆ ಹಸಿರೆಲೆ ಗೊಬ್ಬರ ಇವೆಲ್ಲ ನಾವೇನು ಬೆಳೆ ಬೆಳಿತೀವಲ್ಲ ಒಂದು ತಿಂಗಳು ಮುಂಚಿತವಾಗಿ ಅಥವಾ 2 ತಿಂಗಳು ಮುಂಚಿತವಾಗಿ ಅದಕ್ಕೆ ಸೇರಿಸಿ ನಾವು ಉಳುಮೆ ಮಾಡಿದ್ದೆ ಆದರೆ ನೆಕ್ಸ್ಟ್ ನಾವೇನು ಒಂದು 2 ತಿಂಗಳು 3 ತಿಂಗಳು ನಾವೇನು ಬಿತ್ತನೆ ಯಾವ ಬೆಳೆನ ನಾವು ಬೆಳಿತೀವೋ ಆ ಬೆಳೆ ಅಷ್ಟರೊಳಗೆ ಇದು ಭೂಮಿನಲ್ಲಿ ಬೆಳೆದಿರ್ತದೆ. ಅದು ಮಲ್ಚಿಂಗ್ ಮಾಡಿದ್ರೆ ಅಂದರೆ ಭೂಮಿಗೆ ಸೇರಿಸಿದರೆ ಅದರ ಒಂದು ಫಲವತ್ತತೆ ಜಾಸ್ತಿ ಆಯ್ತದೆ. ಇನ್ನು ಮಣ್ಣಿನ ಫಲವತ್ತತೆಯ ದೃಷ್ಟಿಯಿಂದ ಇಷ್ಟೆಲ್ಲ ಕ್ರಮಗಳನ್ನು ನಾವು ಮಾಡ್ತೀವಿ, ಇಳುವರಿ ಮೇಲೂ ಏನಾದರೂ ಪರಿಣಾಮ ಬೀರಿರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಇದೆ ಸರ್, ಮಾಗಿ ಉಳುಮೆ ಮಾಡೋದ್ರಿಂದ ಇಳುವರಿ 2-3 ಕ್ವಿಂಟಲ್ ಜಾಸ್ತಿ ಆಗಿದೆ. ಯಾಕೆಂದರೆ ಮಳೆನೇ ಬರದೆ ಹೋದಾಗ ಮಾಗಿ ಉಳುಮೆ ಮಾಡಿ ಅಥವಾ ಇಂದ ಏನು ನಮ್ಮ ಹಸಿರೆಲೆ ಗೊಬ್ಬರ ಸಾವಯವ ಗೊಬ್ಬರ ಇವನ್ನೆಲ್ಲ ಹಾಕಿ ಯಾವಾಗ ಭೂಮಿನ ಫಲವತ್ತತೆ ಅಥವಾ ಸೂಕ್ಷ್ಮಣ್ಣುಗಳು ಜಾಸ್ತಿಯಾಗಿ ಹಿಡಿದಿಟ್ಕೊಳ್ಳೋಂಥ ಒಂದು ಕ್ರಮ ಏನು ಆಗಿರ್ತದೆ ಆವಾಗ ಇಳುವರಿಯಲ್ಲಿ ಗಣನೀಯವಾಗಿ ಹೆಚ್ಚಾಗಿದೆ ಸರ್. ನಿಮ್ಮ ರೈತರು ಹೇಳಿದ್ದಾರೆ ಹೇಳಿದ್ದಾರೆ ಬಹಳ ಸಂತೋಷ ಗಂಗಾ ನರಸಿಂಹಯ್ಯ ಅವರ. ಇಷ್ಟೊತ್ತು ನೀವು ಮಾಗಿ ಉಳ್ಮೆಯ ಒಂದು ಪ್ರಾಮುಖ್ಯತೆ ವಿಧಾನ ಹಾಗೂ ಯಾವ ಅವಧಿಯಲ್ಲಿ ಅದನ್ನು ಕಡ್ಡಾಯವಾಗಿ ನಮ್ಮ ರೈತರು ಬೆಳೆಗಾರರು ಮಾಡಬೇಕು, ಅದರಿಂದ ಏನೆಲ್ಲ ಅನುಕೂಲತೆಗಳಿದೆ ಅಂತ ತಿಳಿಸಿದ್ದೀರಿ. ಇದಕ್ಕಾಗಿ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿಯಲ್ಲಿ ಮಾಗಿ ಉಳುಮೆಯ ಪ್ರಾಮುಖ್ಯತೆಯನ್ನು ಕುರಿತು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿರುವ ಎನ್ ಗಂಗನರಸಿಂಹಯ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮಿಶ್ರ ಕೃಷಿಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಟಿ ನರಸೀಪುರ ತಾಲೂಕು ದೊಡ್ಡನಹುಂಡಿಯ ಕೃಷಿಕ ದಂಪತಿ ಡಿಎಂ ಮಂಟೇಸ್ವಾಮಿ ಮತ್ತು ಜ್ಯೋತಿ ಅವರೊಂದಿಗೆ ಮಾತುಕತೆಯನ್ನು ಆಲಿಸಲಿದ್ದೀರಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾರುಕಟ್ಟೆಯಿಂದ ಹಣ್ಣು ತರಕಾರಿಗಳನ್ನ ಮನೆಗೆ ತಂದ ಮೇಲೆ ಕೆಲವೊಂದು ತರಕಾರಿ ಹಣ್ಣುಗಳನ್ನ ಎಷ್ಟು ತೊಳೆದ್ರೂ ಕೂಡ ಅದಕ್ಕಂಟಿರುವಂತಹ ರಾಸಾಯನಿಕ ಹೋಗೋದಿಲ್ಲ. ಹೀಗಾಗಿ ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IIHR ಹರ್ಬಿ ವಾಶ್ ಎಂಬ ಹಣ್ಣು ಮತ್ತು ತರಕಾರಿಗಳನ್ನು ತೊಳೆಯುವಂತಹ ಉತ್ಪನ್ನವನ್ನು ಆವಿಷ್ಕರಿಸಿದೆ. 1 ಲೀಟರ್ ನೀರಿಗೆ 2 ಗ್ರಾಂ ಹರ್ಬಿ ವಾಶ್ ಪುಡಿಯನ್ನು ಹಾಕಿ ಕಲಕಬೇಕು. ನಂತರ ಅದಕ್ಕೆ ಹಣ್ಣು ತರಕಾರಿಗಳನ್ನ ಹಾಕಿ 15 ಸೆಕೆಂಡ್ ಬಿಟ್ಟು ಬಳಿಕ ಮಾಮೂಲಿ ನೀರಿನಲ್ಲಿ ತೊಳೆದು ಹಣ್ಣು ತರಕಾರಿಗಳನ್ನ ಆರಾಮವಾಗಿ ಬಳಸಬಹುದು. 10 ಗ್ರಾಂ ಪುಡಿ ಹೊಂದಿರುವ ಹರ್ಬಿ ವಾಶ್ ಸಣ್ಣ ಪ್ಯಾಕೆಟ್ಗಳಲ್ಲಿ ಕೂಡ ದೊರೆಯೋದ್ರಿಂದ ಗ್ರಾಹಕರಿಗೆ ಇದರಿಂದ ಅನುಕೂಲ ಆಗುತ್ತೆ. ಅದೇ ರೀತಿ ಸ್ವ ಉದ್ಯಮ ಆರಂಭಿಸುವವರು ಕೂಡ ಈ ತಂತ್ರಜ್ಞಾನವನ್ನು ಖರೀದಿ ಮಾಡಬಹುದು ಅಂತ IIHR ನಿರ್ದೇಶಕರು ತಿಳಿಸಿದ್ದಾರೆ. ತರಕಾರಿ ಅಂದರೆ ಸಾಮಾನ್ಯವಾಗಿ ಹಣ್ಣುಗಳ ಹೊರತಾಗಿ ಆಹಾರದಲ್ಲಿ ಉಪಯೋಗಿಸಲ್ಪಡುವ ಸಸ್ಯಗಳ ಬಿಡಿ ಭಾಗಗಳು ಅಂತಲೇ ಹೇಳಬಹುದು. ಪ್ರತಿ ತರಕಾರಿಯಲ್ಲೂ ವಿಟಮಿನ್, ಕ್ಯಾಲ್ಸಿಯಂ, ಪ್ರೋಟೀನ್, ನಾರಿನಂಶ, ಪೊಟ್ಯಾಷಿಯಂ, ಕಬ್ಬಿಣಾಂಶ ಮುಂತಾದ ಪೌಷ್ಟಿಕಾಂಶ ಇರುತ್ತೆ. ಆಹಾರದಲ್ಲಿ ತರಕಾರಿಗಳನ್ನ ಉಪಯೋಗಿಸೋದ್ರಿಂದ ರೋಗಗಳಿಂದ ದೂರ ಇರಬಹುದು ಅನ್ನೋ ಮಾತು ಕೂಡ ಇದೆ. ನಾವು ದಿನನಿತ್ಯ ಆಹಾರದಲ್ಲಿ ವಿಧ ವಿಧವಾದ ತರಕಾರಿಗಳನ್ನ ಬಳಸ್ತೇವೆ. ಅವುಗಳಲ್ಲಿ ವಿಭಿನ್ನವಾದ ಹಾಗೂ ರುಚಿಯಾದ ತರಕಾರಿನೇ ಮಾಡ ಹಾಗಲಕಾಯಿ. ಹಾಗಲಕಾಯಿ ಅಂದರೆ ಮುಖ ಕಿವಿಚವರೇ ಜಾಸ್ತಿ, ಯಾಕಂದರೆ ಹಾಗಲಕಾಯಿ ಕಹಿಯಾದ ತರಕಾರಿ. ಆದರೆ ಮಾಡ ಹಾಗಲಕಾಯಿ ಹಾಗಲ್ಲ, ಇದು ಸಿಹಿಯಾದ ತರಕಾರಿ. ಮಾಡ ಹಾಗಲಕಾಯಿಯಲ್ಲಿ ಪೌಷ್ಟಿಕಾಂಶಗಳ ಭಂಡಾರವೇ ಇದೆ. ಔಷಧಿ ಗುಣಗಳಿಂದ ಕೂಡಿರೋ ಮಾಡ ಹಾಗಲಕಾಯಿಯನ್ನೇ ಮೂಡ ಹಾಗಲ ಅಂತ ಕೂಡ ಕರೀತಾರೆ. ಮಾಡ ಹಾಗಲಕಾಯಿ ಒಂದು ಅಪರೂಪದ ತರಕಾರಿ. ಇದರ ವೈಜ್ಞಾನಿಕ ಹೆಸರು ಮೊಮೊರ್ಡೆ ಕಡಯೋಕ. ಇದು ಕ್ಯುಕ್ಯುರ್ಬಿಟೇಸಿಯೇ ಕುಟುಂಬಕ್ಕೆ ಸೇರಿದೆ. ಇದರ ಮೂಲ ಭಾರತ. ಶ್ರೀಲಂಕಾ, ಮ್ಯಾನ್ಮಾರ್, ಚೀನಾ, ಜಪಾನ್, ದಕ್ಷಿಣ ಪೂರ್ವ ಏಷ್ಯಾ, ಆಫ್ರಿಕಾ, ದಕ್ಷಿಣ ಅಮೆರಿಕಾಗಳಲ್ಲೂ ಕೂಡ ಈಗ ಈ ತರಕಾರಿನ ಬೆಳೀತಾ ಇದ್ದಾರೆ. ಭಾರತದ ಅಸ್ಸಾಂ ಹಾಗೂ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಹೇರಳವಾಗಿ ಬೆಳೆಯೋ ಈ ತರಕಾರಿ ಮಳೆಗಾಲದಲ್ಲಿ ಹೆಚ್ಚಾಗಿ ಬೆಳೆಯುತ್ತೆ. ಮಾಡ ಹಾಗಲಕಾಯಿಗೆ ಇಂಗ್ಲಿಷ್ನಲ್ಲಿ ಟೀಸೆಲ್ ಗಾರ್ಡ್ ಅಂತ ಕರೀತಾರೆ. ಮಾಡ ಹಾಗಲ ದೊಡ್ಡ ಮೊಟ್ಟೆಯ ಆಕಾರದಲ್ಲಿರೋ ಹಸಿರು ಅಥವಾ ಹಳದಿ ಬಣ್ಣದ ತರಕಾರಿ. ಇದರ ಮೇಲ್ಮೈ ಚಿಕ್ಕ ಚಿಕ್ಕ ಮುಳ್ಳುಗಳಿಂದ ಕೂಡಿರೋದ್ರಿಂದ ಒರಟಾಗಿರುತ್ತೆ. ಇದರ ಬೀಜಗಳು ಸಣ್ಣದಾಗಿದ್ದು ಸೌತೆಕಾಯಿ ಬೀಜನ ಹೋಲುತ್ತೆ. ಮಾಡ ಹಾಗಲದ ಹೂಗಳು ಬಿಳಿ ಮಿಶ್ರಿತ ಹಳದಿ ಬಣ್ಣದಲ್ಲಿದ್ದು ಅದರ ಮೇಲೆ ಗಾಢವಾದ ಚುಕ್ಕೆಗಳಿರುತ್ತೆ. ಹೂವಿನ ಎಸಳುಗಳ ಕೆಳಗೆ ಒಂದು ದೊಡ್ಡ ಪತ್ರಕ ಇರುತ್ತೆ. ಇದರ ಅಡಿಲಿ ಮಕರಂದದ ಎಸಳುಗಳು ಕಂಡುಬರೋದಿಲ್ಲ. ಈ ಮಾಡ ಹಾಗಲಕಾಯಿಯನ್ನು ಭಾರತ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಇವತ್ತಿಗೂ ಕೂಡ ಬೆಳೀತಾರೆ. ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಮಾಡ ಹಾಗಲಕಾಯಿಯನ್ನು ಕೆಲವು ಹಬ್ಬಗಳಲ್ಲಿ ವಿಶೇಷವಾಗಿ ಬಳಸಲಾಗುತ್ತೆ. ಕರ್ನಾಟಕ ಮತ್ತು ಪಶ್ಚಿಮ ಬಂಗಾಳ ಮಾಡ ಹಾಗಲಕಾಯಿಯನ್ನು ಪ್ರಮುಖವಾಗಿ ಬೆಳೆಯೋ ರಾಜ್ಯಗಳು. ಭಾರತದ ಮಾರುಕಟ್ಟೆಯಲ್ಲಿ ಸಣ್ಣ ಹಾಗೂ ದೊಡ್ಡ ಗಾತ್ರದ 2 ವಿಧದ ಮಾಡ ಹಾಗಲಕಾಯಿ ದೊರೆಯುತ್ತೆ. ಇವೆರಡರಲ್ಲಿ ಸಣ್ಣ ಮಾಡ ಹಾಗಲ ಸ್ವಲ್ಪ ದುಬಾರಿ ಮತ್ತು ಬೇಡಿಕೆ ಕೂಡ ಹೆಚ್ಚು. ಮಾಡ ಹಾಗಲಕಾಯಿ ಬೆಳೆಸಲು ಕಡಿಮೆ ತಾಪಮಾನ ಇರಬೇಕು. ಇದರ ಸಸಿಗಳನ್ನ ಎರಡು ವಿಧದಲ್ಲಿ ತಯಾರು ಮಾಡ್ತಾರೆ. ಬಲಿತು ಹಣ್ಣಾದ ಬೀಜಗಳನ್ನ ಮಳೆಗಾಲದ ಆರಂಭದಲ್ಲಿ ಬಿತ್ತನೆ ಮಾಡಿ ಸಸಿ ಮಾಡ್ತಾರೆ. ಕೆಲವರು ಗಡ್ಡೆಗಳಿಂದ ಸಸಿ ಮಾಡ್ತಾರೆ. ಸಸಿಗಳನ್ನ ಮಳೆಗಾಲದ ಆರಂಭಕ್ಕಿಂತ ಒಂದೆರಡು ತಿಂಗಳುಗಳ ಮೊದಲು ನಾಟಿ ಮಾಡಬೇಕು. 100 ಹೆಣ್ಣು ಸಸಿಗಳಿಗೆ 10 ಗಂಡು ಸಸಿಗಳಂತೆ ನಾಟಿ ಮಾಡಿ ಅವುಗಳನ್ನ ಬೆಳೆಯಲು ಅನುಕೂಲ ಆಗೋ ಹಾಗೆ ಆಧಾರಕ್ಕೆ ಚಪ್ರ ಹಾಕಬೇಕು. ಈ ಸಸಿಗಳಿಗೆ ಸಾವಯವ ಗೊಬ್ಬರ ನೀಡಿದ್ರೆ ಹುಲುಸಾಗಿ ಹಬ್ಬಿಕೊಂಡು ಬೆಳೆಯುತ್ತೆ. ಸಸಿ ನಾಟಿ ಮಾಡಿದ 40-45 ದಿನಗಳಿಗೆ ಬಿಳಿ ಮಿಶ್ರಿತ ಹಳದಿ ಬಣ್ಣದ ಹೂಗಳು ಬಿಡುತ್ತೆ. ಹೆಣ್ಣು ಗಿಡದ ಹೂಗಳಿಗೆ ಗಂಡು ಗಿಡದ ಹೂಗಳಿಂದ ಪರಾಗಸ್ಪರ್ಶ ಮಾಡಬೇಕು. ಪರಾಗಸ್ಪರ್ಶ ಮಾಡೋದು ತುಂಬ ಸುಲಭವಾದ ಕೆಲಸ. ಗಂಡು ಹೂಗಳಲ್ಲಿರುವ ಕೇಸರಿ ಕಣಗಳನ್ನ ಹೆಣ್ಣು ಗಿಡದ ಹೂಗಳಿಗೆ ಸಂಪರ್ಕ ಮಾಡಿದ್ರೆ ಆಯಿತು. ಪರಾಗಸ್ಪರ್ಶವಾದ 15 ದಿನಗಳ ನಂತರ ಕಾಯಿಗಳು ಬಲ್ತು ಕೊಯ್ಲಿಗೆ ಬರುತ್ತೆ. ಸುಮಾರು 7-8 ಸೆಂಟಿಮೀಟರ್ಗಳಷ್ಟು ಉದ್ದದ ಮೊಟ್ಟೆಯಾಕಾರದ ಹಸಿರು ಬಣ್ಣದ ಕಾಯಿಗಳಾಗಿದ್ದು ಮೇಲ್ಮೈ ಮುಳ್ಳುಗಳಿಂದ ಕೂಡಿರುತ್ತೆ. ಈ ಗಿಡನ ಒಮ್ಮೆ ನೆಟ್ಟರೆ ಸಾಕು, 5-6 ವರ್ಷ ಬೆಳೆ ತೆಗಿಬಹುದು. ಮಳೆಗಾಲ ಪೂರ್ತಿ ಫಸಲು ಕೊಡುವ ಈ ಬಳ್ಳಿಗಳು ಮಳೆಗಾಲದ ನಂತರ ಬಳ್ಳಿ ಒಣಗಿ ಸಾಯುತ್ತೆ. ಆದರೆ ಗಡ್ಡೆಗಳು ಮಾತ್ರ ಮಣ್ಣಿನಲ್ಲೇ ಉಳಿಯುತ್ತೆ. ಈ ಸಮಯದಲ್ಲಿ ಚಪ್ರ ಕೂಡ ತೆಗಿಬಾರ್ದು. ಮತ್ತೆ ಮಳೆಗಾಲ ಪ್ರಾರಂಭ ಆದಾಗ ಗಡ್ಡೆಗಳು ಚಿಗುರಿ ಸಸಿಯಾಗಿ ಮೊದಲಿನ ಚಪ್ಪರಕ್ಕೆ ಹಬ್ಬಿಕೊಂಡು ಫಸಲು ನೀಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಹೀಗೆ ಒಂದೇ ಗಡ್ಡೆಯಿಂದ 5-6 ವರ್ಷ ಫಸಲು ತೆಗೆದು ಆದಾಯ ಗಳಿಸಬಹುದು. ಇದು ದುಬಾರಿ ತರಕಾರಿ ಅಂತಲೇ ಹೇಳಬಹುದು. ಮಾಡ ಹಾಗಲಕಾಯಿಯಿಂದ ಸಾಂಬಾರ, ಹಸಿಪಲ್ಯ, ಬಾಜಿ, ಬಜೆ ಮುಂತಾದ ತಿನಿಸುಗಳನ್ನ ತಯಾರಿಸಬಹುದು. ಇದು ಸಿಪ್ಪೆ, ತಿರುಳು ಮತ್ತು ಬೀಜದ ಸಹಿತ ಉಪಯೋಗಿಸಬಹುದಾದಂಥ ತರಕಾರಿ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಔಷಧಿಗಳ ತಯಾರಿಕೆಯಲ್ಲೂ ಕೂಡ ಬಳಸ್ತಾರೆ. ವಿದೇಶಗಳಲ್ಲಿ ಇದನ್ನು ಅಲಂಕಾರಿಕ ಗಿಡವಾಗಿ ಕೂಡ ಬೆಳೀತಾರೆ. ಆಯುರ್ವೇದ ಹಾಗೂ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯಲ್ಲಿ ಇದರ ಎಲೆಗಳು, ಗಡ್ಡೆಗಳು, ಬೇರುಗಳು, ಕಾಂಡಗಳನ್ನ ಉಪಯೋಗಿಸಿ ಔಷಧಿಗಳನ್ನ ತಯಾರು ಮಾಡ್ತಾರೆ. ಈ ಎಲ್ಲ ಕಾರಣಗಳಿಂದ ಮಾಡ ಹಾಗಲಕಾಯಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಗಾತ್ರದಲ್ಲಿ ಚಿಕ್ಕದಾದರೂ ರುಚಿಯಲ್ಲಿ ಶ್ರೇಷ್ಠವಾದ, ಆರೋಗ್ಯಕ್ಕೆ ಯೋಗ್ಯವಾದ ಈ ತರಕಾರಿನ ಹೆಚ್ಚು ಹೆಚ್ಚು ರೈತರು ಬೆಳೆಸಿದ್ರೆ ಒಳ್ಳೆಯದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೇಳಿ ಜನಪದ ಗೀತೆ. ತಿಂಗಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವು ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವು ತಿಂಗಾಳು ಮುಳುಗಿದವು ರಂಗೋಲೆ ಬೆಳಗಿದವು ತಿಂಗಾಳು ಮುಳುಗಿದವು ರಂಗೋಲೆ ಬೆಳಗಿದವು ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವು ನಮ್ಮ ತಾಯಿ ಚೌಡವ್ವನ ಪೂಜೆಗೆಂದು ಬಾ ಜನಪದ ಗೀತೆಯನ್ನು ಕೇಳಿದಿರಿ.